ನಾವು ಯಾವ್ಯಾವ ರೀತಿ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು ನಮ್ಮತ್ತು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ. ಮನ್ಸೂನ್ ಸೀಸನ್ನಲ್ಲಿ ಹೆಚ್ಚಿನ ಆರ್ದ್ರತೆ ಅಂದ್ರೆ ತೇವಾಂಶ ಜಾಸ್ತಿ ಇರ್ತತಿ ಮತ್ತು ನಿಂತ ನೀರು ಕುಲುಷಿತ ಹಾಗೂ ನೀರಿನ ಮೂಲಗಳಿಂದಾಗಿ ಹಲವಾರು ಆರೋಗ್ಯ ಸವಾಲುಗಳು ನಮಗೆ ಒಡ್ತಾವು. ಈ ಮನ್ಸೂನ್ ಸಮಯದಲ್ಲಿ ಸಾಮಾನ್ಯವಾಗಿ ಯಾವ್ಯಾವ ರೋಗ ಬರ್ತಾವಂದ್ರ ಮಲೇರಿಯಾ, ಡೆಂಗು ಜ್ವರ, ಚಿಕನ್ ಗುನ್ಯ, ಟೈಫಾಯ್ಡ್ ಜ್ವರ, ಡಯೇರಿಯಾ, ಕಾಲ್ರಾ, ಶೀತ, ಫ್ಲೂ, ವೈರಲ್ ಜ್ವರ ಮತ್ತು ಕೆಲವೊಂದು ಫಂಗಲ್ ಸೋಂಕುಗಳು, ಚರ್ಮಕ್ಕೆ ಸಂಬಂಧಪಟ್ಟು ಉಗುರು ಮತ್ತು ಕಾಲುಗಳಲ್ಲಿ ಇನ್ಫೆಕ್ಷನ್ ಆಗುವುದು ಇರ್ತತಿ. ಇವುಗಳನ್ನು ಯಾವ ರೀತಿ ಮುನ್ನೆಚ್ಚರಿಕೆ ತಗೋಬೇಕಂದ್ರ ನಾವು ಕೈಗಳನ್ನು ಸ್ವಚ್ಛವಾಗಿ ತೊಳ್ಕೊಳ್ಬೇಕು. ಎರಡನೇದಾಗಿ ಆಹಾರ ಮತ್ತು ನೀರಿನ ಸುರಕ್ಷತೆಯನ್ನು ಕೂಡ ಕಾಪಾಡಿಕೊಳ್ಬೇಕು. ತಾಜಾ ಮತ್ತು ಬೇಯಿಸಿದ ಮನೆಯಲ್ಲೇ ಮಾಡಿದ ಅಡಿಗೆಯನ್ನು ಊಟ ಮಾಡ್ಕೋಬೇಕು. ಕುದಿಸಿ ಆರಿಸಿದ ನೀರನ್ನು ಕುಡಿಯೋದು ಬಹಳ ಉತ್ತಮ. ಸೊಳ್ಳೆ ಪರದೆಯನ್ನು ಉಪಯೋಗಿಸಬೇಕು. ನಾವು ತೋಳಿದ್ದ ಬಟ್ಟೆಗಳನ್ನು ಹಾಕುವುದರಿಂದ ಸೊಳ್ಳೆಗಳಿಂದ ನಾವು ದೂರ ಇರಬಹುದು. ಬಿಸಿನೀರಿನ ಸ್ನಾನ ಮಾಡೋದು, ಕಾಲುಗಳನ್ನು ಒಣಗಿಸಬೇಕು ಮತ್ತು ಕೊಳಕು ನೀರಿನಲ್ಲಿ ನಾವು ಅಡ್ಡಾಡೋದನ್ನು ಕಡಿಮೆ ಮಾಡ್ಕೋಬೇಕು. ಮನೆಯ ಸುತ್ತಮುತ್ತ ಸ್ವಚ್ಛವಾಗಿಡಬೇಕು. ಮೇಲ್ಛಾವಣಿಯಲ್ಲಿರುವ ಟ್ಯಾಂಕುಗಳನ್ನು ಮುಚ್ಚಬೇಕು ಮತ್ತು ಕಸವನ್ನು ಸರಿಯಾಗಿ ವಿಲೇವಾರಿ ಮಾಡಬೇಕು. ಹಣ್ಣು ಮತ್ತು ಕಾಯಿಪಲ್ಯಗಳನ್ನು ತೊಳೆದು ಉಪಯೋಗಿಸಬೇಕು ಮತ್ತು ಕೆಲವೊಮ್ಮೆ ಈ ಮನ್ಸೂನ್ ಸೀಸನ್ನಲ್ಲಿ ಪ್ರವಾಹ ಬರೋದು ಸಾಮಾನ್ಯ. ಈ ಪ್ರವಾಹ ಬಂದಾಗ ನಾವೇನು ಮಾಡ್ಬೇಕಂದ್ರ ಧಾನ್ಯ ಮತ್ತು ಬೀಜಗಳನ್ನು ಎತ್ತರದ ಪ್ರದೇಶದಲ್ಲಿ ಮತ್ತು ವಾಟರ್ ಪ್ರೂಫ್ ಕಂಟೈನರ್ನಲ್ಲಿ ನಾವು ಸಂಗ್ರಹಣೆ ಮಾಡಿಡಬೇಕು. ಪ್ರಾಣಿಗಳನ್ನು ಎತ್ತರದ ಪ್ರದೇಶದಲ್ಲಿ ಇಡಬೇಕು ಮತ್ತು ಆಂಟಿಬಯೋಟಿಕ್ ಇಂಜೆಕ್ಷನ್ಗಳನ್ನು ನಾವು ಪ್ರಾಣಿಗಳಿಗೆ ಕೊಡೋದು ಆರೋಗ್ಯಕರ. ಮಣ್ಣಿನ ಸವಕಳಿಯನ್ನು ತಡೆಯಬಲ್ಲ ಗಿಡಮರಗಳನ್ನು ನಾವು ಹಚ್ಚಬೇಕು. ಇದರಿಂದ ಮಣ್ಣಿನ ಸವಕಳಿ ಕಡಿಮೆ ಆಗತ್ತ. ಕಡಿಮೆ ಎತ್ತರದ ಪ್ರದೇಶಗಳಲ್ಲಿ ವಾಸಿಸುವವರು ಅಂದ್ರೆ ತಗ್ಗು ಪ್ರದೇಶದಾಗ ಇರಾರು ಮುಂಚಿತವಾಗಿ ಸುರಕ್ಷಿತ ಎತ್ತರದ ಸ್ಥಳಗಳಿಗೆ ಹೋಗೋದು ಒಳ್ಳೆಯದು ಮತ್ತು ಪ್ರವಾಹದ ನೀರಿನಿಂದ ಸೋಂಕಿತವಾದ ಆಹಾರವನ್ನು ನಾವು ತೆಗೆದುಕೊಳ್ಳಬಾರದು. ಮುಂದೆ ಮನೆಯಲ್ಲಿರುವ ವಿದ್ಯುತ್ತು ಮತ್ತು ಗ್ಯಾಸ್ ಕನೆಕ್ಷನ್ ಇತ್ತಂದ್ರೆ ಪ್ರವಾಹದ ಸಮಯದಲ್ಲಿ ಅವನ್ನ ಅನ್ಪ್ಲಗ್ ಮಾಡಿಡಬೇಕು. ಪ್ರವಾಹದ ನೀರಿನಲ್ಲಿ ಅಡ್ಡಾಡೋದನ್ನು ಕೂಡ ಕಡಿಮೆ ಮಾಡ್ಕೋಬೇಕು. ಇವೆಲ್ಲ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕಾದ ಕ್ರಮಗಳು. ತಮ್ಮ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಇವತ್ತು ನಾವು ಮೀನುಗಾರಿಕಾ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಮಾಡಿಕೊಳ್ತೇವೆ. ದೇವೆ ನಮ್ಮ ಜೊತೆಗೆ ಇವತ್ತು ಬೀದರ್ನಲ್ಲಿ ಇರುವ ಪಶುವೈದ್ಯಕೀಯ ಮತ್ತು ಮೀನುಗಾರಿಕಾ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿ ನಿವೃತ್ತರಾಗಿರುವ ಡಾಕ್ಟರ್ ಪ್ರಭುದೇವ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಪ್ರಭುದೇವ್ ಅವರು ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ಕೇಳುಗರ ಪರವಾಗಿ ಸ್ವಾಗತ. ನಮಸ್ಕಾರ. ನಮಸ್ಕಾರ ತಿಮ್ಮಪ್ಪ ಗೌಡ್ರಿಗೆ. ಇವತ್ತು ನಮಗೆ ಈ ಹವಾಮಾನ ಬದಲಾವಣೆಯಿಂದ ಮೀನುಗಾರಿಕೆ ಮತ್ತು ಮೀನು ಕೃಷಿಗೆ ಯಾವ ರೀತಿ ಸಂಬಂಧ ಇದೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ಪ್ರಭುದೇವ್ ಅವರೇ ಮಾಹಿತಿ ಮಾಡಿಕೊಡಿ. ಈಗ ಸಾಮಾನ್ಯವಾಗಿ ಹವಾಮಾನ ಬದಲಾವಣೆ ಅಂತ ಹೇಳಿದ್ರೆ ವಿಶ್ವದ ಪ್ರತಿಯೊಂದು ಜೀವಿ ಅಥವಾ ಸಸ್ಯಜೀವಿ ಇರ್ಬೋದು ಅಥವಾ ಮನುಷ್ಯ ಜೀವಿ ಇರ್ಬೋದು ಅಥವಾ ಪ್ರಾಣಿಗಳಿರ್ಬೋದು ಪ್ರತಿಯೊಂದರ ಮೇಲೂ ಕೂಡ ಅದು ಪ್ರಭಾವ ಬೀರ್ತದೆ. ತಮಗೆಲ್ಲ ಗೊತ್ತಿದೆ ಅಗ್ರಿಕಲ್ಚರ್ ಮೇಲೆ ಬಹಳಷ್ಟು ಪರಿಣಾಮ ಬೀರ್ತದೆ. ಅದೇ ರೀತಿ ಮೀನುಗಾರಿಕೆ ಮೇಲೂ ಕೂಡ ಸಾಕಷ್ಟು ಪರಿಣಾಮ ಬೀರ್ತದೆ. ಮೀನುಗಾರಿಕೆನ ಸಾಮಾನ್ಯವಾಗಿ ನಾವೇನು ಹೇಳ್ತೀವಿ, ಮೀನುಗಾರಿಕೆ ಅಂದ ತಕ್ಷಣ ನಮಗೆ ಬರೋದು ಮೀನನ್ನು ಹಿಡಿದು ತರತಕ್ಕಂಥದ್ದು. ಇದನ್ನು ಮೂರು ಇದರಲ್ಲಿ ಮಾಡ್ತಾರೆ. ಸಮುದ್ರದಿಂದ ಮೀನು ಹಿಡ್ಕೊಂಡು ಬರ್ತಾರೆ, ಅದಾದ್ಮೇಲೆ ಹಳಿವೆ ಪ್ರದೇಶ ನಾವು ಎಸ್ಚರಿ ಅಂತ ಹೇಳ್ತೀವಲ್ಲ, ಸಮುದ್ರ ಅಂದ್ರೆ ನದಿಗಳು ಸಮುದ್ರವನ್ನು ಯಾವ ಇದರಲ್ಲಿ ಸೇರ್ತವಲ್ಲ ಅಂತ ಜಾಗಕ್ಕೆ ಎಸ್ಚರಿ ಅಥವಾ ಅಳಿವೆ ಪ್ರದೇಶ ಅಂತ ಹೇಳ್ತಾರೆ ಅಥವಾ ಕರಾವಳಿ ಪ್ರದೇಶ ಅಂತ ಹೇಳ್ತಾರೆ. ಮೂರನೇದಾಗಿ ಒಳನಾಡು ಮೀನುಗಾರಿಕೆ ಅಂತೇಳಿ, ಈಗ ನದಿ ಕೆರೆ ಸರೋವರಗಳಲ್ಲಿ ಮೀನನ್ನು ಇಡುತ್ತಿರ್ತಾರೆ, ಇದ್ರ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತದೆ. ಅದೇ ರೀತಿ ಮೀನು ಕೃಷಿ, ಈಗ ನಾವೇನಂತ ಮೀನು ಕೃಷಿನನ್ನ ಮೀನು ಸಾಕಾಣೆ ಮಾಡೋದು, ಮೀನು ಸಾಕಾಣೆ ಮಾಡೋದ್ರಲ್ಲಿ ಏನಾಗುತ್ತೆ ಅಂದ್ರೆ ಸಮುದ್ರದಲ್ಲೂ ಮೀನು ಸಾಕಾಣೆ ಮಾಡ್ತಾ ಇದ್ದಾರೆ, ಕರಾವಳಿ ಪ್ರದೇಶದಲ್ಲಿ ಮೀನು ಸಾಕಾಣೆ ಮಾಡ್ತಾರೆ, ಆಮೇಲೆ ಸೀಗಡಿ ಸಾಕಾಣೆ ಮಾಡ್ತಾ ಇದ್ದಾರೆ. ಸೊ ಒಳನಾಡು ಮೀನುಗಾರಿಕೆನಲ್ಲೂ ಕೂಡ ಒಳನಾಡು ಪ್ರದೇಶದಲ್ಲೂ ಕೂಡ ಹೊಂಡಗಳನ್ನು ಕಟ್ಟಿಬಿಟ್ಟು ಅಥವಾ ಕೆರೆಗಳಲ್ಲಿ ಮೀನು ಸಾಕಾಣೆ ಮಾಡ್ತಾರೆ. ಇದ್ರ ಮೇಲೆ ಎಲ್ಲಾ ಒಂದು ಒಟ್ಟಾರೆ ಮೀನುಗಾರಿಕೆ ಮೇಲೆ ನಮಗೆ ಸಾಕಷ್ಟು ಪರಿಣಾಮ ಬೇರೆ ಬೇರ್ತದೆ. ಯಾಕಂದ್ರೆ ಯಾವ ತರ ಹವಾಮಾನ ವೈಪರೀತ್ಯ ಏನಿರ್ತವಲ್ಲ, ಈಗ ಉದಾಹರಣೆ ಮೊದಲನೇ ನಾವು ಹೇಳೋದಾದ್ರೆ ಸಮುದ್ರ ಮೀನುಗಾರಿಕೆ ಅಂತ ಇಟ್ಕೊಳ್ಳೋಣ. ಸಮುದ್ರ ಮೀನುಗಾರಿಕೆ ಮೇಲೆ ನಮಗೆ ಹವಾಮಾನ ಬದಲಾವಣೆ ಅಂದ್ರೆ ಸಾಮಾನ್ಯ ಕಂಡು ಬರ್ತಕ್ಕಂಥದ್ದು ಉಷ್ಣಾಂಶ. ಉಷ್ಣಾಂಶ ಹೆಚ್ಚಾಗುತ್ತೆ, ಮಳೆಗಾಲ ಕಡಿಮೆ ಆದಾಗ ಉಷ್ಣಾಂಶ ಜಾಸ್ತಿ ಆಗುತ್ತೆ. ಉಷ್ಣಾಂಶ ಜಾಸ್ತಿ ಆದಾಗ ಏನಾಗುತ್ತೆ, ನಮಗೆ ಸಾಮಾನ್ಯವಾಗಿ ನೀರಿನ